ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ನಮ್ಮ ಮನೆಯಲ್ಲಿ ನಾನು, ನಮ್ಮ ಧರ್ಮ ಪತ್ನಿ, ಇಬ್ರು ಮಕ್ಕಳು, ಹೆಣ್ಮಕ್ಳು ಹೆಣ್ಮಕ್ಳು ಒಬ್ಳು ಎಂ ಎಸ್ ಸಿ ಆಗಿ ಮದುವೆ ಮಾಡಿಕೊಟ್ಟಿದ್ದೀನಿ, ಊರಲ್ಲಿದ್ದಾಳೆ ಅವ್ರ ಗಂಡನ ಮನೆಯಲ್ಲಿ. ಇನ್ನೊಬ್ಬ ಮಗಳು ಫೈನಲ್ ಇಯರ್ ಎಲ್ ಎಲ್ ಬಿ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರು ಸಹ ನಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರೆ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬಂದು ಸಂತೋಷ ನಿಮ್ದು ತಂದು ಕೊಟ್ಟಿದೆ. ತುಂಬಾ ಸಂತೋಷ ಕೊಟ್ಟಿದೆ, ತುಂಬಾ ಸಂತೋಷ ಕೊಟ್ಟಿದೆ. ಸಾಕಷ್ಟು ಜನ ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ತುಂಬಾ ಕಷ್ಟ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಈ ಕೃಷಿ ಬದುಕಲ್ಲಿ, ನಾವು ಇಟ್ಟಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಹವಾಮಾನ ವೈಪರೀತ್ಯ ಅಂತೆಲ್ಲ ಹೇಳ್ತಾರೆ. ಬೆಳವಣಿಗೆ ಅಷ್ಟು ಜನ ಮಾತ್ರ ನನಗೆ ಖುಷಿ ತಂದು ಕೊಟ್ಟಿದೆ, ಕೈ ಹಿಡಿದಿದೆ, ಲಾಭ ತಂದು ಕೊಟ್ಟಿದೆ ಅಂತ ಹೇಳ್ತಾರೆ. ಬಹಳ ಸಂತೋಷ ಸರ್ ನಿಮ್ಮನ್ನು ನೋಡಿದ್ರೆ. ಈಗಿನ ಯುವಕರೆಲ್ಲ ಈ ಕೃಷಿ ಪದ್ಧತಿಗಳನ್ನ ಅಳವಡಿಸಬೇಕು, ಈ ತರ ಎಲ್ಲ ಮಿಶ್ರ ಬೆಳೆಗಳು ಬೆಳೆಯೋ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಅನ್ಸುತ್ತೆ. ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನಮ್ದು ಮಲೆಬೆನ್ನೂರು, ಹರಿಹರ ತಾಲೂಕು. ಹರಿಹರದಿಂದ ಮಲೆಬೆನ್ನೂರಿಗೆ ಒಂದು 18 ಕಿಲೋಮೀಟರ್ ಆಗುತ್ತೆ. ಬಂದು ನಮ್ಮ ತೋಟ ನಾವು ವೀಕ್ಷಣೆ ಮಾಡಬಹುದು. ಬರ್ಲಿಕ್ಕೆ ಆಗಲಿದ್ದಂತಾರು ನನ್ನ ದೂರವಾಣಿ ಸಂಖ್ಯೆ ಕೊಡ್ತೇನೆ, ಇದನ್ನ ಬೇಕಾದ ದೂರವಾಣಿ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಬಹುದು ಸರ್, ನಿಮ್ ನಂಬರ್ ಹೇಳಿ ಸರ್. 9972757512. ರೈತ ಬಂದವರೇ, ಹರಿಹರ ತಾಲೂಕು ಮಲೆಬೆನ್ನೂರಿನ ಪ್ರಗತಿಪರ ಕೃಷಿಕರಾದ ಕೆ ಎಸ್ ರಂಗನಾಥ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9972757512. ಬಹಳ ಸಂತೋಷ ಸರ್, ಇದುವರೆಗೂ ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳ ಪದ್ಧತಿ ಬಗ್ಗೆ ನಮ್ಮ ರೈತ ಬಂದರೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹರಿಹರ ತಾಲೂಕು ಮಲೆಬೆನ್ನೂರಿನ ಪ್ರಗತಿಪರ ಕೃಷಿಕ ಕೆಎಸ್ ರಂಗನಾಥ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಮಾಡಿದವರು ಜಗದೀಶ್ ಗೋಬನಹಳ್ಳಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈತರಿಗೆ ಸಲಹೆ. ಸಾಮಾನ್ಯವಾಗಿ ಪುರಾತನ ಕಾಲದಿಂದಲೂ ನಮಗೆ ಹಾಲಿನ ಬಗ್ಗೆ ಗೊತ್ತಿದೆ. ಆಕಳಿಗೆ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಆಕಳಿನ ಹಾಲನ್ನು ನಾವು ದೇವರ ಪೂಜೆಗೆ ಉಪಯೋಗಿಸ್ತೇವೆ, ಮತ್ತು ಅದರ ಮೂತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ಪೂಜಾ ಕಾರ್ಯಗಳಲ್ಲಿ, ಹಾಗೆಯೇ ರೋಗ ನಿವಾರಕ ಪದಾರ್ಥಗಳ ಬಳಕೆಯಲ್ಲಿ, ಈ ರೀತಿಯಾಗಿ ಬೇರೆ ಬೇರೆ ವಿಧದಲ್ಲಿ ನಾವು ಉಪಯೋಗಿಸ್ತೇವೆ. ಒಂದಲ್ಲ ಒಂದು ವಿಧದಲ್ಲಿ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ಆಕಳ ಹಾಲಿನಲ್ಲಿ ಪ್ರೋಟೀನ್ 3.5 ಇದ್ರೆ ಎಮ್ಮೆ ಹಾಲಲ್ಲಿ 4 ಇರುತ್ತೆ ಶೇಕಡ. ಅದೇ ರೀತಿಯಾಗಿ ಕೇಸಿನ್ ಬಂದ್ಬಿಟ್ಟು 2.8 ಇದ್ರೆ ಎಮ್ಮೆ ಹಾಲಲ್ಲಿ 3.5 ಇರುತ್ತೆ. ಕೊಬ್ಬಿನಾಂಶ ವಿಷಯಕ್ಕೆ ಬಂದ್ರೆ ಆಕಳ ಹಾಲಿನಲ್ಲಿ 3.7 ಇದ್ರೆ, ಅದೇ ರೀತಿಯಾಗಿ ಎಮ್ಮೆ ಹಾಲಿನಲ್ಲಿ 7.5 ಇರುತ್ತೆ. ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಬಂದು 4.8 ಇದ್ರೆ ಎಮ್ಮೆ ಹಾಲಲ್ಲೂ ಕೂಡ ಕಾರ್ಬೋಹೈಡ್ರೇಟ್ 4.8 ಇರುತ್ತೆ. ಅದರಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ದಿನಕ್ಕೆ ಸುಮಾರು 310 ಗ್ರಾಂ ಸೇವಿಸಬೇಕಂತ ಆಹಾರ ಸಂಸ್ಥೆಯಿಂದ ವರದಿ ಆಗಿರುತ್ತೆ. ಆದರೆ ನಾವು ಅದು ಅಷ್ಟು ಪ್ರಮಾಣದಲ್ಲಿ ಸೇವಿಸ್ತಾ ಇಲ್ಲ. ಸರಾಸರಿ ದಿನಕ್ಕೆ ಸುಮಾರು 200 ಗ್ರಾಂನಷ್ಟು ಹಾಲು ಮಾತ್ರ ನಾವು ಪ್ರತಿದಿನ ಸೇವಿಸ್ತಿದ್ದೇವೆ. ಈ ರೀತಿಯಾಗಿ ಹಾಲಿನ ಉತ್ಪನ್ನಗಳನ್ನ ಮಾಡಿ ಮನೆಯಲ್ಲೇ ಸೇವಿಸೋದ್ರಿಂದ ನಾವು ಹಾಲಿನ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚಾಗಿ ದಿನನಿತ್ಯದ ಜೀವನದಲ್ಲಿ ಬಳಸಬಹುದಾಗಿದೆ. ಈಗ ಹಾಲಿನ ಉತ್ಪನ್ನಗಳು ಯಾವ್ದಾವ್ದು ಅಂದ್ರೆ ಸುವಾಸಿತ ಹಾಲಾಗಿರ್ಬೋದು, ಕೋವಾ ಆಗಿರ್ಬೋದು, ಪೇಡ, ಕಲಾಕಂದ್, ರಸಗುಲ್ಲ, ಶ್ರೀಖಂಡ್, ಪನ್ನೀರ್, ಲಸ್ಸಿ, ಐಸ್ ಕ್ರೀಮ್, ಈ ರೀತಿ ಮುಂತಾದ ಪದಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಹಾಲನ್ನ ನಾವು ಬಳಸ್ಕೊಂಡೇ ಬಳಸ್ಕೊಂತೀವಿ. ಈಗ ಮೊದಲನೇದಾಗಿ ಸುವಾಸಿತ ಹಾಲನ್ನ ಹೇಗ್ ಮಾಡೋದು, ಇದು ತುಂಬಾನೇ ಸುಲಭ ಮತ್ತೆ ತುಂಬಾ ಕಡಿಮೆ ಮೆಟೀರಿಯಲ್ ಉಪಯೋಗಿಸಿ ಇದನ್ನ ಮಾಡುವಂತದ್ದು. ಹಾಲಿನಲ್ಲಿ ಸುವಾಸನೆ ಮತ್ತು ಬಣ್ಣವನ್ನ ಮಿಶ್ರಣ ಮಾಡಿದಾಗ ರುಚಿಕರ ಹಾಲನ್ನ ನಾವು ತಯಾರಿಸಬಹುದಾಗಿದೆ. ಈ ಸ್ವಾದಿಷ್ಟವಾದ ಹಾಲನ್ನ ಸುವಾಸಿತ ಹಾಲು ಅಂತ ಕರಿತೀವಿ. ಸುವಾಸಿತ ಹಾಲಿನಲ್ಲಿ ಕೊಬ್ಬಿನಾಂಶ ಶೇಕಡ 2 ಇರುತ್ತೆ. ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಚಾಕ್ಲೇಟ್ ಹಾಲು, ಹಣ್ಣಿನ ವಾಸನೆಯುಳ್ಳ ಹಾಲು, ಸ್ಟರ್ಲೈಸ್ಡ್ ಹಾಲು ಸುವಾಸಿತ ಹಾಲಿನ ವಿವಿಧ ಬಗೆಗಳಾಗಿದೆ. ಸಾಮಾನ್ಯವಾಗಿ ಸ್ಟ್ರಾಬೆರ್ರಿ, ಕಿತ್ತಳೆ, ವೆನಿಲಾ, ಲಿಂಬೆ, ಪೈನಾಪಲ್, ಬಾಳೆ, ಸೇಬು, ಈ ರೀತಿ ಎಲ್ಲಾ ಯಾವ್ಯಾವ ಹಣ್ಣನ್ನ ನಾವು ಸೇವಿಸ್ತೀವೋ ಎಲ್ಲಾ ಹಣ್ಣಿನ ವಾಸನೆಯುಳ್ಳ ಸುವಾಸಿತ ಹಾಲನ್ನ ತಯಾರಿಸಬಹುದಾಗಿದೆ. ಈ ರೀತಿಯಾಗಿ ಸಾಮಗ್ರಿಗಳು ಏನೇನ್ ಬೇಕಾಗುತ್ತೆ ಸುವಾಸಿತ ಹಾಲನ್ನ ತಯಾರಿಸಲಿಕ್ಕೆ ಅಂದ್ರೆ, ಒಂದರಿಂದ 2% ಕೊಬ್ಬಿನಾಂಶದ ಹಾಲು ಸುಮಾರು 1 ಲೀಟರ್ಗೆ. ಬೇರೆ ಬೇರೆ ಮೆಟೀರಿಯಲ್ ಏನ್ ಬೇಕು ಅಂದ್ರೆ ಸುವಾಸನೆಯ ದ್ರಾವಣ ಸುಮಾರು 10-15 ml, ಬಣ್ಣ ಬಂದು 1 ಚಿಟಿಕೆಯಷ್ಟು ಉಪಯೋಗಿಸಿದ್ರು ಸಾಕಾಗುತ್ತೆ. ಸಕ್ಕರೆ 70 ಗ್ರಾಮ್, ಸೋಡಿಯಂ ಆಲ್ಜಿನೇಟ್ ಅಂತೀವಿ ಅದನ್ನ ಸ್ಟೆಬಿಲೈಸರ್ ಆಗಿ ಯೂಸ್ ಮಾಡ್ತೀವಿ, ಅದು ಸುಮಾರು 2 ಗ್ರಾಮ್. ಇವನ್ನೆಲ್ಲ ಉಪಯೋಗಿಸ್ಕೊಂಡು ತಯಾರಿಸೋ ವಿಧಾನ ಹೀಗಿದೆ. ಹಾಲನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ ನಂತರ 60 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಕಾಯಿಸಬೇಕು. ನಂತರ ಕಾಯಿಸಿದ ಹಾಲನ್ನ ಸುಮಾರು 2500 PSI ಒತ್ತಡದಲ್ಲಿ ಹೋಮೋಜಿನೈಸ್ ಮಾಡಬೇಕು. ಅಂದ್ರೆ ಅದನ್ನ ಚೆನ್ನಾಗಿ ಕೆನೆ ಸಪರೇಟ್ ಹಾಲು ಸಪರೇಟ್ ಆಗೋ ತರ ಇರಬಾರ್ದು, ಸಮ ಪ್ರಮಾಣದಲ್ಲಿ ಮಿಶ್ರಣ ಹೊಂದಿರಬೇಕು. ಹಾಲನ್ನ ಸುಮಾರು 5 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ತುಂಬಾ ಕಡಿಮೆ ಉಷ್ಣಾಂಶಕ್ಕೆ ಅದನ್ನ ತಂಪ್ ಮಾಡಬೇಕಾಗುತ್ತೆ. ಈ ತಂಪ್ ಮಾಡಿದ ಹಾಲಿನಲ್ಲಿ ಬೇಕಾಗಿರೋ ನಂತರ ಬಣ್ಣ ಮತ್ತೆ ಸುವಾಸನೆ ದ್ರಾವಣವನ್ನ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸಬೇಕು. ಎಸ್ಪೆಷಲಿ ಇದು ಬಣ್ಣ ಮತ್ತೆ ಸುವಾಸನೆ ದ್ರಾವಣನ ಕೊನೆಯಲ್ಲಿ ಸೇರಿಸಿದ್ರೆ ಉತ್ತಮ ಸುವಾಸಿತ ಹಾಲನ್ನ ಬಳಸಿಕೊಂಡು ಮೌಲ್ಯವರ್ಧನೆಯನ್ನ ಹೆಚ್ಚಿಸಿಕೊಳ್ಬಹುದಾಗಿದೆ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಜ್ಯೋತಿ ಆಗು ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.